ಅರಿತನು ಮನಕ್ಕೆ ಕನ್ನಡ ನುಡಿ ಮುದ್ದೆ ಅಂದ ಪೂರ್ವದ ಪುಣ್ಯವೋ ಪಡೆದಿಹ ಭಾಗ್ಯವೋ ಹುಟ್ಟಿದ ಪಾವನ ಕನ್ನಡ ಮಣ್ಣಲಿನ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಗಂಧದ ಗೂಡಿದು ಕಲೆಗಳ ಕೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ರೈತ ಬಂದವರೇ, ಸಿರಿಧಾನ್ಯಗಳ ರಾಜ ರಾಗಿ. ರಾಗಿಯಲ್ಲಿ ಅಕ್ಕಿಗಿಂತ ಉತ್ತಮ ಪ್ರಮಾಣದಲ್ಲಿ ಪೋಷಕಾಂಶಗಳಿದ್ದಾವೆ. ದುಡಿಯುವ ಜನಕ್ಕೆ ರಾಗಿ ಶ್ರೇಷ್ಠವಾದ ಆಹಾರ. ಅನೇಕ ಕಾಯಿಲೆಗಳನ್ನು ದೂರ ಇಡಲಿಕ್ಕೂ ನೆರವಾಗ್ತದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ಮುಂಬರುವ ದಿನಗಳಲ್ಲಿ ತಮಗೆ ತಿಳಿಸಲಾಗುತ್ತೆ. ಈಗ ನಿಮಗಾಗಿ ಒಂದು ಹಾಡು. ಪುರಂದರದಾಸರು ರಚಿಸಿರುವ ಅಂತರಾಳದ ಚಿತ್ರದ ಹಾಡನ್ನ ಈಗ ಪ್ರಸಾರ ಮಾಡ್ತಿದ್ದೀವಿ. ಮೀರಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಸಂಗೀತ ಎಲ್ ವೈದ್ಯನಾಥನ್. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯಾ ಶಿಕ್ಷಕರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಶಿಕ್ಷಕರಾಗಿ ತಂದೀರ್ಯಾ ಅನ್ನ ಛತ್ರವ ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ಯವಾದ್ಯಗಳ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀಯ ಭಿಕ್ಷಕರಾಗಿ ತಂದೀಯ ರಾಗಿ ತಂದೀಯ ಭಿಕ್ಷಕರಾಗಿ ತಂದೀಯ ಪ್ರೀತಿಯ ಬಾಳನು ಬಾಳುವರಾಗಿ ಪ್ರೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀಯ ಭಿಕ್ಷಕರಾಗಿ ತಂದೀಯ ರಾಗಿ ತಂದೀಯ ಭಿಕ್ಷಕರಾಗಿ ತಂದೀಯ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಮನಾಮವ ಜಪಿಸುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಗಿ ತಂದೀಯ ಭಿಕ್ಷಕರಾಗಿ ತಂದೀಯ ರಾಗಿ ತಂದೀಯ ಭಿಕ್ಷಕರಾಗಿ ತಂದೀಯ ಯೋಗರಾಗಿ ಭಾಗ್ಯವಂತರಾಗಿ ರೈತ ಇರದ ನಾಡೇ ಇಲ್ಲ ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳ ಬಗ್ಗೆ ವಿಚಾರವನ್ನ ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಗೆ. ಇದರಲ್ಲಿ ಕಾಳುಮೆಣಸಿನ ವಿವಿಧ ತಳಿಗಳ ಬಗ್ಗೆ ವಿವರವನ್ನು ನೀಡುತ್ತಾರೆ ಡಾಕ್ಟರ್ ಎಂಎಸ್ ಶಿವಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಕೊಡಗು ಜಿಲ್ಲೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಹಾರಂಗಿ ಜಲಾಶಯದ ಅಚ್ಚುಕಟ್ಟು ಜಾಗೆಗಳಿಗೆ ಮುಂಗಾರು ಬೆಳೆ ಬೆಳೆಯಕ್ಕೆ ನೀರು ಒದಗಿಸುವ ಬಗ್ಗೆಯಲ್ಲಿ ನೀರಾವರಿ ಸಲಹಾ ಸಮಿತಿನ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣನವರ ಅಧ್ಯಕ್ಷತೆಯಲ್ಲಿ ನಡೆದು ಈ ಸಂದರ್ಭ ಮಾತನಾಡಿದ ಸಚಿವ ವಿ ಸೋಮಣ್ಣನವರು ಹಾರಂಗಿ ಜಲಾನಯನ ಪ್ರದೇಶ ನದಿಪಾತ್ರದಲ್ಲಿ ಪುನಶ್ಚೇತನ ಮತ್ತು ರಕ್ಷಣಾ ಕಾರ್ಯಕ್ಕೆ ಸರ್ಕಾರದ 130 ಕೋಟಿ ರೂಪಾಯಿನ ಅಂದಾಜು ಹಣಕ್ಕೆ ತಾಂತ್ರಿಕ ಮಂಜೂರಾತಿ ಸಿಕ್ಕಿದ್ದು ಇದು ಒಳ್ಳೆ ತರಲಿ ಬಳಕೆ ಹಾಕು, ಇದರೊಟ್ಟಿಗೆ ಇಲ್ಲಿ ಇರುವ ಹೂತೋಟ ಇನ್ನಷ್ಟು ಅಭಿವೃದ್ಧಿ ಮಾಡಕು ಅಂತ ಹೇಳ್ದು. ಸಭೆಯಲ್ಲಿ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್, ಸಂಸದ ಪ್ರತಾಪ ಸಿಂಹ, ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ನೀರಾವರಿ ದಕ್ಷಿಣ ವಲಯದ ಮುಖ್ಯ ಎಂಜಿನಿಯರ್ ಸೇರಿದಂತೆ ಗಣ್ಯರು ಅಧಿಕಾರಿಗಳು ಹಾಜರಿದ್ದರು. ಮಹಾಮಳೆಯಿಂದ ಹೊಳೆಯಲ್ಲಿ ಕೊಚ್ಚಿ ಹೋಗಿ ತೀರಿಕಂಡ ಭಾಗಮಂಡಲ ಹೋಬಳಿ ಅವಂದೂರು ಗ್ರಾಮದ ಬೊಮ್ಮೇಗೌಡನ ಡಿ ಚಿನ್ನಪ್ಪನವರ ಕುಟುಂಬಕ್ಕೆ ಶಾಸಕ ಕೊಂಬಾರನ ಜಿ ಬೋಪಯ್ಯನವರು ಪ್ರಾಕೃತಿಕ ವಿಕೋಪ ಪರಿಹಾರ ನಿಧಿನಡಿಯಲ್ಲಿ 5 ಲಕ್ಷ ರೂಪಾಯಿಗಳ ಪರಿಹಾರ ಚೆಕ್ ಕೊಟ್ಟು. ಈ ಸಂದರ್ಭ ತಹಸೀಲ್ದಾರ್ ಮಹೇಶ್, ಮಡಿಕೇರಿ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿನ ಅಧ್ಯಕ್ಷರಾದ ಬೆಪ್ಪುರನ ಮೇದಪ್ಪನವರು ಹಾಜರಿದ್ದರು. ಕಂಬಿಬಾಣೆ ಗ್ರಾಮ ಪಂಚಾಯತಿನ ಕಡೆಯಿಂದ 2020-21 ಸಾಲಿನ ಶೇಕಡ 5 ವಿಶೇಷ ಚೇತನ ನಿಧಿಯಲ್ಲಿ ಪಂಚಾಯಿತಿ ವ್ಯಾಪ್ತಿನ 14 ವಿಶೇಷ ಚೇತನ ಫಲಾನುಭವಿಗಳಿಗೆ ಪಂಚಾಯಿತಿ ಅಧ್ಯಕ್ಷೆ ಮಧು ನಾಗಪ್ಪನವರು ಸೋಲಾರ್ ದೀಪಗಳನ್ನ ಹಂಚಿದರು. ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗ ಸೇರಿದಂತೆ ಸಿಬ್ಬಂದಿಗ ಹಾಜರಿದ್ದರು. ಕೊಡಗು ಜಿಲ್ಲೆಯಲ್ಲಿ ಮಳೆನ ರಭಸ ಜಾಸ್ತಿ ಆಗಿರುವುದರಿಂದ ಮಡಿಕೇರಿ ನಗರಸಭೆನ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗ ಅನಾಹುತಗ ಏನಾರು ಆದರೆ ನಗರಸಭೆಯಲ್ಲಿ ಶುರು ಮಾಡಿರುವ ದಿನದ 24 ಗಂಟೆನೂ ಕಾರ್ಯ ಮಾಡುತ್ತಿರುವ ದೂರವಾಣಿ ಸಹಾಯವಾಣಿ ನಂಬರ್ 08272221111ಕ್ಕೆ ಫೋನ್ ಮಾಡಿ ಸಾರ್ವಜನಿಕರ ಸಹಾಯ ಪಡ್ಕಣಕ್ಕಂತ ನಗರಸಭೆನ ಪೌರಾಯುಕ್ತ ಎಸ್ ವಿ ರಾಮದಾಸ್ನವು ಕೇಳಿಕೊಂಡಳು. ಕೊಡಗಲ್ಲಿ ಕೋವಿಡ್ ಚುಚ್ಚುಮದ್ದಿನ ಕೊರತೆ ಆಗಿರುವುದರಿಂದ ನಾಳೆ ಆಯ್ತಾರ ಜಿಲ್ಲೆನ ಎಲ್ಲಿನೂ ಚುಚ್ಚುಮದ್ದು ಕೊಡದ್ಲೆ ಅಂತ ಜಿಲ್ಲಾ ಆರೋಗ್ಯ ಇಲಾಖೆನ ಅಧಿಕಾರಿಗ ತಿಳಿಸೋಳು. ಸುಂಟಿಕೊಪ್ಪ ಗ್ರಾಮ ಪಂಚಾಯತಿನ ಕಡೆಯಿಂದ ಆಯ್ತಾರದ ಸಂತೆ ಯಾಗೋಳು ನಂಗೆ ಮಾರ್ಕೆಟ್ಲೆ ನಡೆದದೆ ಹೊರಗಿಂದ ಬಾವ ವ್ಯಾಪಾರಗಾರರಿಗೆ ಸಹ ಸಂತೆಯಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದು ವ್ಯಾಪಾರಿಗ ಮತ್ತೆ ಗ್ರಾಹಕರು ಕಡ್ಡಾಯ ಆಗಿ ಮಾಸ್ಕ್ ಹಾಕೊಂಡು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಕು ಅಂತ ಪಿಡಿಒ ವೇಣುಗೋಪಾಲನವು ಮಾಹಿತಿ ಕೊಟ್ಟಳು. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಜಿಲ್ಲೆಯ ಎಲ್ಲಾ ಹಂತದ ನ್ಯಾಯಾಲಯಗಳಲ್ಲಿ ಆಗಸ್ಟ್ 14ನೇ ತಾರೀಕು ಮೆಗಾ ಲೋಕ ಅದಾಲತ್ ನಡೆಯಕ್ಕಿದ್ದು ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳಕಂತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಜಿನರಾಳಕರ್ನವು ತಿಳಿಸೋಳು. ಇದೇ ತಿಂಗಳ 19 ಮತ್ತೆ 22ನೇ ತಾರೀಕು ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೊಡಗು ಜಿಲ್ಲೆಯ 6906 ವಿದ್ಯಾರ್ಥಿಗ ಪರೀಕ್ಷೆ ಬರೆದವೆ. ಇದರಲ್ಲಿ 3462 ಹೈದಂಗ ಮತ್ತೆ 3384 ಗೂಡೆಗ ಇದ್ದು ಮಡಿಕೇರಿ ತಾಲೂಕಲ್ಲಿ 2041, ಸೋಮವಾರಪೇಟೆ ತಾಲೂಕಲ್ಲಿ 2703 ಮತ್ತೆ ವಿರಾಜಪೇಟೆ ತಾಲೂಕಲ್ಲಿ 2162 ಮಕ್ಕ ಪರೀಕ್ಷೆ ಬರೆದವೆ. ಹಾಗೆ ಎಸ್ಎಲ್ಸಿ ಪರೀಕ್ಷೆಗಳನ್ನ ಪೊರಲುಲಿ ನಡೆಸುವ ನಿಟ್ಟಲ್ಲಿ ಕೋವಿಡ್ ಚುಚ್ಚುಮದ್ದು ತಕೊಂಡಿರುವ 1352 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದು ಎಲ್ಲಾ ತರದ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಕೊಂಡಳು ಅಂತ ಜಿಲ್ಲಾಧಿಕಾರಿಗ ಮಾಹಿತಿ ಕೊಟ್ಟಳು. ಕೊಡಗು ಜಿಲ್ಲೆನ ಸೋಮವಾರಪೇಟೆ ತಾಲೂಕಿನ ಕ್ಯಾತೆ ಗ್ರಾಮಲ್ಲಿ ಹಾಗೆ ವಿರಾಜಪೇಟೆ ತಾಲೂಕಿನ ಅರ್ಜಿ ಗ್ರಾಮಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ದಾಖಲಾತಿ ಮಾಡಿ ಕಣಿಕೆ ಅರ್ಜಿ ಕರೆದಿದ್ದು ಅರ್ಜಿ ಒಪ್ಪಿಸಿಕೆ ಇದೇ ತಿಂಗಳ 31 ಕಡೇ ದಿನ ಔಟು. ವೃತ್ತಿಪರ ಉನ್ನತ ಶಿಕ್ಷಣಕ್ಕಾಗಿ ಕರ್ನಾಟಕ ಸರ್ಕಾರ ನಡೆಸುವ ಸಿಇಟಿ ಪರೀಕ್ಷೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ತರಬೇತಿ ಕೇಂದ್ರದ ಕಡೆಯಿಂದ 30 ದಿನಗಳ ಆನ್ಲೈನ್ ತರಬೇತಿ ಕೊಡುಗೆ ತೀರ್ಮಾನ ಮಾಡಿದ್ದು ಆಸಕ್ತಿ ಇರುವ ವಿದ್ಯಾರ್ಥಿಗ ಇದೇ ತಿಂಗಳ 23ನೇ ತಾರೀಕಿನ ಒಳಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಚೇರಿಯಲ್ಲಿ ಹೆಸರು ನೋಂದಾವಣಿ ಮಾಡಿಕೊಳ್ಳಕು. ಕೊಡಗು ಜಿಲ್ಲೆಯಲ್ಲಿ ಇಂದು 46 ಕೋವಿಡ್ 19 ಪ್ರಕರಣಗಳು ದೃಢ ಆಗಿದ್ದು ಮಡಿಕೇರಿ ತಾಲೂಕಲ್ಲಿ 19, ಸೋಮವಾರಪೇಟೆ ತಾಲೂಕಲ್ಲಿ 17 ಮತ್ತೆ ವಿರಾಜಪೇಟೆ ತಾಲೂಕಲ್ಲಿ 10 ಜನಕ್ಕೆ ಈ ಕಾಯಿಲೆ ಕಂಡುಬಂದುಟು. ಇಲ್ಲಿ ಮುಟ್ಟ ಜಿಲ್ಲೆಯ ಒಟ್ಟಾರೆ ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 30,899 ಆಗಿದ್ದು ಕಳೆದ 24 ಗಂಟೆಯಲ್ಲಿ 62 ಜನ ಗುಣ ಆಗಿ ಆಸ್ಪತ್ರೆಯಿಂದ ಬಿಡುಗಡೆ ಆಗೋಳು. 30,093 ಮಂದಿ ಗುಣ ಆಗಿದ್ದು 422 ಸಕ್ರಿಯ ಪ್ರಕರಣಗಳು. ಕಳೆದ 24 ಗಂಟೆಯಲ್ಲಿ ಯಾವುದೇ ಸಾವು ಆತ್ಲೆ. ಇಲ್ಲಿ ಮುಟ್ಟ ಈ ಕಾಯಿಲೆಯಿಂದ 384 ಜನ ಜೀವ ಕಳ್ಕೊಂಡಿದ್ದು ಜಿಲ್ಲೆಯಲ್ಲಿ ಪಾಸಿಟಿವಿಟಿ ಪ್ರಮಾಣ .03 ಔಟು ಅಂತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ನವು ತಿಳಿಸೋಳು. ಡಿಗ್ರಿ ಕಾಲೇಜುಗಳನ್ನ ಶುರು ಮಾಡಿಕೆ ಯುಜಿಸಿ ಮಾರ್ಗಸೂಚಿಗಳನ್ನ ಪ್ರಕಟ ಮಾಡಿದ್ದು 2021-22 ಶೈಕ್ಷಣಿಕ ಸಾಲಿನ ದಾಖಲಾತಿಗೆ ಬರುವ September 30 ಮುಗಿಸಿ October 1 ಕಾಲೇಜುಗಳನ್ನ ಶುರು ಮಾಡಕುಂತ ಎಲ್ಲಾ ವಿಶ್ವವಿದ್ಯಾನಿಲಯಗಳಿಗೆ ಮತ್ತೆ ಕಾಲೇಜುಗಳಿಗೆ ಯುಜಿಸಿಯಿಂದ ಮಾಹಿತಿ ಕೊಟ್ಟಿದ್ದು ಅದರ ಪ್ರಕಾರ October 1 ತಾರೀಕಿಂದ ಪದವಿ ಕಾಲೇಜಿನ ಕ್ಲಾಸ್ಗೆ ಶುರು ಆದ ಅಂತ ಗೊತ್ತಾಗಿದ್ದು 2ನೇ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಇದೇ ತಿಂಗಳ 20ನೇ ತಾರೀಕು ಪ್ರಕಟ ಆದೆ. ಹಂಗೆ ಈ ತಿಂಗಳ 19 ಮತ್ತೆ 22ಕ್ಕೆ ಎಸ್ಎಲ್ಸಿ ಪರೀಕ್ಷೆಗ ನಡೆದವೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಮುಟ್ಟ ಕಳೆದ 24 ಗಂಟೆಯಲ್ಲಿ ಸರಾಸರಿ 9.83 ಮಿಲಿಮೀಟರ್ ಮಳೆ ಆಯಿತು. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 10.63 ಮಿಲಿಮೀಟರ್, ವಿರಾಜಪೇಟೆ ತಾಲೂಕಲ್ಲಿ 6.67 ಮಿಲಿಮೀಟರ್. ಹಂಗೆ ಸೋಮವಾರಪೇಟೆ ತಾಲೂಕಲ್ಲಿ ಇಂದು ಹೆಚ್ಚು ಕಮ್ಮಿ 12.20 ಮಿಲಿಮೀಟರ್ ಮಳೆ ಆಗಿದ್ದು ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2859 ಅಡಿಯಲ್ಲಿ ಇಂದಿನ ನೀರಿನ ಮಟ್ಟ 2856.09 ಅಡಿ ಆಯಿತು ಅಂತ ಗೊತ್ತಾಯಿತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ಎಸ್ಟೆಲ್ ಹೈಸ್ಪೀಡ್ ಇಂಟರ್ನೆಟ್ ಹಾಗೂ ಬ್ರಾಡ್ಬ್ಯಾಂಡ್ ಸೇವೆಗಳು ಮಡಿಕೇರಿ ನಗರ ಸೇರಿದಂತೆ ಸುಂಟಿಕೊಪ್ಪ, ಕಡಗದಾಳು, ಅಬ್ಯಾಲ, ಚಟ್ಟಳ್ಳಿ, ತಾಳತ್ಮನೆ, ಕಾಟಕೇರಿ, ಗಾಳಿಬೀಡು, ಬೊಯ್ಕೇರಿ, ಕೆದಕ್ಕಲ್, ಬಾಳೆಕಾಡು, ಮೇಕೇರಿ ಹಾಗೂ ಕಗ್ಗೋಡ್ಲು ಗ್ರಾಮಗಳಲ್ಲೂ ಲಭ್ಯ. ಇಂದೇ ಸಂಪರ್ಕಿಸಿ ಶಾಂತಿ ಕಾಂಪ್ಲೆಕ್ಸ್ ಕಾಲೇಜ್ ರೋಡ್ ಮಡಿಕೇರಿ. ಕಾಲ್ 9448141186 ಅಥವಾ 9842402186. ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಇವರ ವತಿಯಿಂದ ಬೆಳೆಗಾರರು ಬೆಳೆದ ಕಿತ್ತಳೆ ಹಣ್ಣು, ಕೈಹುಳಿ, ಪಪ್ಪಾಯ ಹಾಗೂ ಫ್ಯಾಷನ್ ಫ್ರೂಟ್ಗಳನ್ನು ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸಲಾಗುವುದು. ಸಂಪರ್ಕಿಸಿ ಹೇಮಂತ್ 9480787993. ಮಳೆಗಾಲಕ್ಕೆ ಬೇಕಾದ ಅತಿ ನೂತನ ಫ್ಯಾಷನ್ ನ ರೈನ್ ಕೋಟ್, ಜರ್ಕಿನ್, ಸ್ವೆಟರ್, ಪುಲ್ ಓವರ್ ತಗೊಳ್ಳಕ್ಕೆ ಇಂದೇ ಭೇಟಿ ಕೊಡಿ ಅಭಿಷೇಕ್ ಸೆಲೆಕ್ಷನ್ಸ್, ಸತ್ಯನಾರಾಯಣ ಕಾಂಪ್ಲೆಕ್ಸ್, ಮೈನ್ ರೋಡ್, ವಿರಾಜಪೇಟೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕ್ಯಾಟ್ ಕೊಡಗು ಅವರ ಕ್ಯಾಟ್ ಮಾರ್ಟ್, ನಿಮ್ಮ ಮನೆಗೆ ಬೇಕಾದ ದಿನೋಪಯೋಗಿ ಸಾಮಗ್ರಿಗಳು, ದಿನಸಿ, ತರಕಾರಿ, ಮೀನು, ಮಾಂಸ ಎಲ್ಲವೂ ನಿಮ್ಮ ಕ್ಯಾಟ್ ಮಾರ್ಟ್ ಅಲ್ಲಿ ದೊರೆಯಲಿದೆ. ವಿರಾಜಪೇಟೆ ಅಮ್ಮತ್ತಿ ಕಕ್ಕಬ್ಬೆ ಚಿಟ್ಟಳ್ಳಿಗಳಲ್ಲಿ ಹೊಸ ಮಾರ್ಟ್ ಸೌಲಭ್ಯ. ಅಲ್ಲದೆ ನಮ್ಮ ಉಚಿತ ಹೋಮ್ ಡೆಲಿವರಿ ಸೇವೆಗಾಗಿ ಕರೆ ಮಾಡಿ 6366922199. ವಾವ್, ಇಷ್ಟೊಂದು ದೊಡ್ಡ ವೆಡ್ಡಿಂಗ್ ಶಾಪ್! ಮದ್ವೆ ಬಟ್ಟೆಗಳ ಖರೀದಿಗೆ ಇನ್ನು ಟೆನ್ಷನ್ ಬೇಡ. ಹೌದು, ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಶಾದಿ ವೆಡ್ಡಿಂಗ್ ಸೆಂಟರ್. ನಿಮ್ಮ ಕುಟುಂಬದೊಂದಿಗೆ ಬಟ್ಟೆ ಖರೀದಿಸಲು ಬನ್ನಿ ಶಾದಿ ವೆಡ್ಡಿಂಗ್ ಸೆಂಟರ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ ಮತ್ತು ಮೈನ್ ರೋಡ್ ನಾಪೋಕ್ಲು. ನಲಂದ ಗುರುಕುಲ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂಡ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕೊಪ್ಪ, ಕುಶಾಲ್ ನಗರ್. ಅಡ್ಮಿಷನ್ಸ್ ಓಪನ್ ಫ್ರಮ್ ಪ್ರೀ ನರ್ಸರಿ ಟು ಪ್ರೀ ಯೂನಿವರ್ಸಿಟಿ ಫಾರ್ ದ ಇಯರ್ 2021 ಅಂಡ್ 2022. ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಲ್ 9900078701. ಕಮ್ ಅಂಡ್ ಎಕ್ಸ್ಪೀರಿಯನ್ಸ್ ದ ಜಾಯ್ ಆಫ್ ಲರ್ನಿಂಗ್. ಎವ್ರಿ ಚೈಲ್ಡ್ ಹ್ಯಾಸ್ ಎ ಡ್ರೀಮ್, ವಿ ಫುಲ್ಫಿಲ್ ಇಟ್ ನಲಂದ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಬೇಕಾದಂತಹ ಪ್ರಸಿದ್ಧ ಕಂಪನಿಯಾದ ಹೀರೋ ಸೈಕಲ್ಸ್ ನ ಅತಿ ನೂತನ ಸೆಲೆಕ್ಷನ್ ಅಭಿಲಾಷ್ ನಲ್ಲಿ ಬನ್ನಿ, ಖರೀದಿಸಿ. ಅಪ್ ಟು 25% ಡಿಸ್ಕೌಂಟ್ ನೊಂದಿಗೆ ನಿಮ್ಮದಾಗಿಸಿ. ನಿಮ್ಮ ಮುತ್ತು ಮಕ್ಕಳಿಗೆ ಬೇಕಾದ ಬೇಬಿ ಜೂಲ, ವಾಕರ್, ಕ್ರೇಡಲ್ ಗಳು ಹಾಗೂ ನಿಮ್ಮ ಮನೆ ಬಳಿಕೆಯ ಎಲ್ಲಾ ವಸ್ತುಗಳಿಗಾಗಿ ಇಂದೇ ಬನ್ನಿ ಈ ಬೃಹತ್ ಮಳಿಗೆಗೆ, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ದಕ್ಷಿಣ ಕೊಡಗಿನಲ್ಲಿಯೇ ಮೊದಲ ಬಾರಿಗೆ ವಿರಾಜಪೇಟೆ ಪಂಜರ್ಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಎಸ್ಆರ್ ನಯರಾ ಎನರ್ಜಿ. ನಿಮ್ಮ ವಾಹನಗಳಿಗೆ ಉತ್ತಮ ಗುಣಮಟ್ಟದ ಇಂಧನ, ಅತ್ಯುತ್ತಮ ಸೇವೆ ನೀಡಲು ಸಿದ್ಧವಾಗಿದೆ ನಯರಾ ಎನರ್ಜಿ, ಪಂಜರ್ಪೇಟೆ, ವಿರಾಜಪೇಟೆ. ಸರ್ವರನ್ನು ಸ್ವಾಗತಿಸುತ್ತಿದ್ದಾರೆ ನಡಿಕೇರಿ ಅಂಡ ಲೋಕೇಶ್ ಅಚ್ಚಯ್ಯ. ಮಾನ್ಸೂನ್ ಮೆಘಾ ಡಿಸ್ಕೌಂಟ್ ಸೇಲ್ ಹೈಟೆಕ್ ಫರ್ನಿಚರ್ ನಲ್ಲಿ ಯಾವುದೇ ಫರ್ನಿಚರ್ ಖರೀದಿಗೆ 20% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ವಿರಾಜಪೇಟ್ ರೋಡ್, ಮೂರ್ನಾಡು ಮತ್ತು ಹರಿಶ್ಚಂದ್ರಪುರ, ಗೋಣಿಕೊಪ್ಪಲು. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟಮಾಲಜಿ, ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC, PU, PCMB. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480033514. ಸೇವಾ ಮಾಹಿತಿ. ವೆಸ್ಟ್ ನೆಮ್ಮಲೆ ಗ್ರಾಮದ ನಿವಾಸಿ ಮಡಿವಾಳರ ರಾಜು ಉತ್ತಯ್ಯ ಅವರ ಪತ್ನಿ ನೀಲಕ್ಕಿ ಇಂದು ಮಧ್ಯಾಹ್ನ 3 ಗಂಟೆಗೆ ನಿಧನರಾಗಿದ್ದು, ಮಡಿವಾಳರ ನೀಲಕ್ಕಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಚೇರಂಬಾಣೆ ಬಿಬಾಡಗ ಗ್ರಾಮದ ದಾಯನ ನಾಣಯ್ಯ ಅವರ ಪತ್ನಿ ವಿಮಲಾಕ್ಷಿ ಅವರು ಇಂದು ನಿಧನರಾದರು. 67 ವರ್ಷ ಪ್ರಾಯದ ದಾಯನ ವಿಮಲಾಕ್ಷಿ ಅವರ ತವರು ಮನೆ ಬಲಮುರಿ ಗ್ರಾಮದ ಅಚ್ಚಂಡಿರ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬಿಬಾಡಗ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611155457. ಸುದ್ದಿ ಸಮಾಚಾರ ಓದಿನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಇದೇ 18-20 ನೆನಪಂತ SSLC ಪರೀಕ್ಷೆಯಲ್ಲ ಜಿಲ್ಲೆಯ 6906 ಮಕ್ಕ ಪರೀಕ್ಷೆ ಎಳ್ದಿನುಂಡು. ಇದತ್ ಮಕ್ಕ ಪಿಂಜ 3384 ಮೂಡಿ ಮಕ್ಕ ಉಂಡು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಶ್ರೀಧರನ್ ಅರಿಚಿಟ್ಟಿತ್ತು. ಜಿಲ್ಲೆಯಲ್ಲಿ ತೊರೆದ 41 ಪರೀಕ್ಷಾ ಕೇಂದ್ರತ್ ಪರೀಕ್ಷೆ ವ್ಯವಸ್ಥಿತ ನರ್ತುವನ್ನಿಟ್ಟಲು ಆದ್ಯ ಮುಟುರ ಕೋವಿಡ್ ಚೂದು ಮದ್ದು ಪಡೆದಂಡ 1382 ಸಿಬ್ಬಂದಿಗಳ ನಿಯೋಜನೆ ಮಾಡಿತ್ತು. ಪರೀಕ್ಷೆಯ ದಿನ ಮಕ್ಕಳ ಆರೋಗ್ಯತ್ನ ಥರ್ಮಲ್ ಸ್ಕ್ಯಾನರ್ ಪಿಂಜ ಆಕ್ಸಿಮೀಟರ್ ಬಳಸಿದ ತಪಾಸಣೆ ನರ್ತುವ ಪಿಂಜ ಸ್ಯಾನಿಟೈಸರ್ ಪಿಂಜ ಮಾಸ್ಕ್ನ ಬಳಸುವಂಡ ಕೂಟಕ್ಕೆ ಎಲ್ಲಾ ಕೋವಿಡ್ ನಿಯಮತ್ನ ಪಾಲನೆ ಮಾಡುವಂತೆ ಕ್ರಮ ಎಡ್ತಂಡಿತ್ತು ಅರಿಚಿಟ್ಟು ಉಪನಿರ್ದೇಶಕಂಗ. ಪರೀಕ್ಷೆ ಶುರುವಾಪಕ್ಕೆ ಮಿಂಜ ಪಿಂಜ ಪರೀಕ್ಷೆ ನಡೆತಿತ್ತ ಅನ್ನೋದು ಎಲ್ಲಾ ಎಕ್ಸಾಮ್ ಹಾಲ್ನ ಸ್ಯಾನಿಟೈಸ್ ಮಾಡುವನ್ನು ಮಾಹಿತಿ ತಾತು. ಪರೀಕ್ಷರ ದಿನ ಜಿಲ್ಲೆಯ ಎಲ್ಲಾ ತಾಲೂಕಲ್ಲಿ ಆಂಬ್ಯುಲೆನ್ಸ್ ಪಿಂಜ ವೈದ್ಯಕೀಯ ತಂಡತ್ನ ನಿಯೋಜನೆ ಮಾಡುವುದಕ್ಕೆ ಆರೋಗ್ಯ ಇಲಾಖೆಯ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಕಕಲೆ ಸೂಚನೆ ಕೊಡ್ತಿತ್ತು. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹತ್ರ ಆದ ನಿಲ್ಲ ಜಿಲ್ಲೆಯ ಎಲ್ಲಾ ಹಂತತ್ರ ನ್ಯಾಯಾಲಯಕ್ಕೆ August 14 ಮೆಗಾ ಲೋಕ್ ಅದಾಲತ್ ಆಯೋಜನೆ ಮಾಡಿತ್ತು. ಇದನ್ನು ಪ್ರಯೋಜನತ್ನ ಸಂಬಂಧಪಟ್ಟ ಪಡೆದವನಕ್ಕೆ ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ಸ್ ನ್ಯಾಯಾಧೀಶಗಳನ್ನು ಜನರಾಳ್ಕರ್ ಅರಿಚಿಟ್ಟಿತು. ಈ ಮೆಗಾ ಲೋಕ್ ಅದಾಲತ್ರ ಮೂಲಕ ಸುಮಾರು 2000 ಪ್ರಕರಣತ್ನ ರಾಜ್ಯ ಸಂತಂತ್ರ ಮೂಲಕ ಪರಿಹಾರ ಮಾಡುವಂದು ಅವು ಮಾಹಿತಿ ತಂತು.